ಸರಿ ಹೋಗ್ತದೆ, ಏನ್ ತೊಂದರೆ ಇಲ್ಲ. ಅದು ಆಗಿದೆ. ಪಾರಮಾರ್ಥಿಕ ಜೀವಹಾತು ಆಯ್ತಾ? ಎರಡು ಕ್ಲಾಸ್ನಲ್ಲಿ ಇದ್ದೀರಾ? ಪಾರಮಾರ್ಥಿಕ ಜೀವ, ಯಾರು ಪಾರಮಾರ್ಥಿಕ ಜೀವ? ಚಿದಾಭಾಸ. ತಾನು ಚೈತನ್ಯವೇ ಆಗಿದ್ದರೂ ಕೂಡ ತಾನು ಜೀವಾತ್ಮ ಎಂದು ಭಾವಿಸಿದವನು ಅವನು ಚಿದಾಭಾಸ. ಈ ಚಿದಾಭಾಸನ ಅಂತಿಮ ಸತ್ಯ ಏನು, ಅರ್ಥಾತ್ ಅವನ ಸಹಜ ಸ್ಥಿತಿ ಏನು ಅಂತಂದ್ರೆ, ಬ್ರಹ್ಮ ಐಕ್ಯಂ ಪಾರಮಾರ್ಥಿಕಂ. ಬ್ರಹ್ಮನಲ್ಲಿ ಐಕ್ಯವನ್ನ ಹೊಂದಿದ ಏನು ಜೀವ ಬ್ರಹ್ಮ ಐಕ್ಯ ಅಂತ ಕರೆದಿದ್ದೇವಿಯೋ ಆ ಜೀವ ಬ್ರಹ್ಮ ಐಕ್ಯ ಅನ್ನುವುದೇ ಇವನ ಸಹಜತೆ. ಹೀಗೆ ಯಾವನು ಶಾಸ್ತ್ರಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ಪ್ರಮಾಣಬದ್ಧವಾಗಿ ತಿಳಿಯುತ್ತಾನೋ ಅವನು ಅನ್ಯತ್ನ ವೀಕ್ಷತೆ. ಬ್ರಹ್ಮನನ್ನ ಹೊರತುಪಡಿಸಿ ಇನ್ನೊಂದೇನಾದರೂ ಇದೆ ಅನ್ನುವುದನ್ನ ಅವನು ಕಾಣುವುದೇ ಇಲ್ಲ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಸೌಂಡ್ ಅಲ್ಲ ಏನಪ್ಪ. ನ ಅನ್ಯತ್ ಈಕ್ಷತೆ, ಹೊರತುಪಡಿಸಿ ಇನ್ನೊಂದ್ ಏನನ್ನೂ ಕಾಣುವುದಿಲ್ಲ. ಕಂಡದ್ದೇ ಆದರೆ ಅಂತನೇ ಅಂದರೆ ಅವನಿಗೆ ಅನೃತ ಆತ್ಮನ, ಅದು ಅವನಿಗೆ ಸತ್ಯ ಅಲ್ಲ. ಡಸ್ಟ್ ಇದೆ, ಕ್ಲೀನ್ ಮಾಡಿದ್ರ ಅವನಿವತ್ತು? ಘಾಟ ಇದೆ. ಬರೋಕ್ಕೆ ಮುಂಚೆ ಏನಾದ್ರು ಮಾಡಿದ್ರ? ಅವನಿಗೆ ಅದು ಸ್ಪಷ್ಟ ಗೊತ್ತಿರ್ತದೆ, ಇದು ಸುಳ್ಳು. ಇದು ಮಿಥ್ಯ. ಸುಳ್ಳು ಅಂತ ಹೇಳಿ ನೀ ಮಿಥ್ಯ ಅಂತ ಹೇಳದೆ ಹೋದರೆ ಸುಳ್ಳಿನ ಅರ್ಥ ಬೇರೆ. ಸುಳ್ಳು ಅಂತ ಹೇಳಿ ಮತ್ತೊಂದಕ್ಕೆ ಮಿಥ್ಯಾ ಅಂತ ಡಿಫೈನ್ ಮಾಡಿದ್ದಾದರೆ ಅದರ ಅರ್ಥವೇ ತೋರಿ ಅಡಗುವುದು ಮಿಥ್ಯ, ಇಲ್ಲವೇ ಇಲ್ಲವಾಗಿರುವುದು ಅನೃತಂ ಸುಳ್ಳು. ಮನುಷ್ಯನ ಕೊಂಬು ತೋರಿ ಅಡಗೋದು ನನಗೆ ಇಲ್ಲವೇ ಇಲ್ಲ, ಅದು ಸುಳ್ಳು. ರಜ್ಜು ಸರ್ಪ, ರಜ್ಜು ಸರ್ಪ ತೋರಿ ಅಡುಗುವುದು, ತೋರ್ತದ ಎನ್ಕ್ವೈರಿ ಮಾಡಿದ ನಂತರ ಅಲ್ಲಿ ಇಲ್ಲ. ಬ್ರಹ್ಮನನ್ನ ಹೊರತುಪಡಿಸಿ ಏನೊಂದನ್ನೂ ನೋಡುವುದಿಲ್ಲ, ನೋಡಿದ್ದಾನೆ ಅಂತ ನೀವು ಅಂದದ್ದಾದರೆ ಅವನ ದೃಷ್ಟಿಯಲ್ಲಿ ಅದು ಸುಳ್ಳು, ಅರ್ಥಾತ್ ಮಿಥ್ಯ. ಸಿನ್ಸ್ ದಿ ವರ್ಡ್ ಅನೃತಂ ಹ್ಯಾಸ್ ಬಿನ್ ಬ್ರಾಟ್ ಹಿಯರ್, ಯು ಹ್ಯಾವ್ ಟು ಗಿವ್ ದಿ ಮೀನಿಂಗ್ ಫಾರ್ ದಟ್ ಸುಳ್ಳು. ಬಟ್ ಡಸಂಟ್ ಮೀನ್ ಯು ಶುಡ್ ಸ್ಟಾಪ್ ಟು ದಟ್, ಅಲ್ಲಿಗೆ ನಿಂತ್ಕೋಬಾರ್ದು. ನಂತರ ಯಾರು ಡಿಫೈನ್ ದಟ್, ಏನಂತ ಡಿಫೈನ್ ಮಾಡಬೇಕು? ಅನೃತಂ ಶಬ್ದವನ್ನು ಏನಂತ ಡಿಫೈನ್ ಮಾಡಬೇಕು? ಮಿಥ್ಯ. ವಾಸ್ತವಿಕವಾಗಿ ಅದು ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲವಾಗಿದ್ದರೆ ತೋರಿದ್ದು ಹೇಗೆ? ಬರೀ ತೋರಿದ್ದಲ್ಲ, ಸರ್ದಾಡಿದ್ದು ಹೇಗೆ? ಬರೀ ಸರ್ದಾಡಿದ್ದಲ್ಲ, ಹೆಡೆ ಎತ್ತಿದ್ದು ಹೇಗೆ? ಬರೀ ಹೆಡೆ ಎತ್ತಿದ್ದಲ್ಲ, ಕಚ್ಚಿದ್ದು ಹೇಗೆ? ಬರೀ ಕಚ್ಚಿದ್ದಷ್ಟೇ ಅಲ್ಲ, ವಿಷ ಏರಿದ್ದು ಹೇಗೆ? ವಿಷ ಬರೀ ಏರಿಲ್ಲ, ಏನಾಗಿದೆ? ಸಾವು ಕೂಡ ಹತ್ತಿರದಲ್ಲಿ ಬಂದಿದೆ. ಹೌ ಡು ಯು ಸೇ ಆಲ್ ದಿಸ್? ಸುಳ್ಳೇ ಸುಳ್ಳಾಗಿತ್ತು ಅಂದ್ರೆ ಏನಾದರೂ ಮಾಡಿ ಸಾಧ್ಯವೇ? ಮನುಷ್ಯನ ಕೊಂಬು ಯಾರಿಗಾದರೂ ಹಾಯ್ಲಿಕ್ಕೆ ಸಾಧ್ಯವೇ? ಬಂಜಪುತ್ರನ ಮಗಳು ಮದುವೆ ಮಾಡಿಕೊಳ್ಳುವ ಸಾಧ್ಯತೆ ಇದೆಯೇ? ಬಂಜಪುತ್ರಿ ಅಂತ ಸಾಮಾನ್ಯವಾಗಿ ಉಪಯೋಗ ಮಾಡ್ತಾರೆ. ಜಸ್ಟ್ ಫಾರ್ ಚೇಂಜ್, ವೈ ನಾಟ್ ಬಂಜಪುತ್ರ? ವೈ ಆಲ್ ಟೈಮ್ ಸ್ಟಿಂಗಿಂಗ್? ಸಾಫ್ಟ್ನೆಸ್, ಅದೇನೋ ಒಂದು ಅನಿಷ್ಟ ಪರಂಪು. ಸೊ ಆ ಮಿಥ್ಯ ಅಂತ ನಾವು ಡಿಫೈನ್ ಮಾಡಿದ್ರು ಕೂಡ ಆ ಮಿಥ್ಯ ಏನದು? ಮಿಥ್ಯ ಅದು ಇಲ್ಲೇ ಇಲ್ಲ, ಅಲ್ಲಿ ಸುಳ್ಳಂತನೇ ಅರ್ಥ. ಶಬ್ದಗಳು ನೋಡ್ರಿ, ಸುಳ್ಳು ಅನ್ನೋ ಶಬ್ದವನ್ನ ಮಿಥ್ಯ ಅಂತ ಲಾಜಿಕ್ ಆಗಿ ಡಿಫೈನ್ ಮಾಡ್ಲಿಕ್ಕೂ ಬರ್ತದೆ. ಮಿಥ್ಯ ಅನ್ನೋ ಶಬ್ದವನ್ನ ಅಷ್ಟೇ ಲಾಜಿಕಲ್ ಆಗಿ ಸುಳ್ಳು ಅಂತ ಹೇಳಲಿಕ್ಕೂ ಬರ್ತದೆ. ಬಟ್ ಯು ಶುಡ್ ನೋ ಹೌ ಟು ಯೂಸ್ ದಿ ವರ್ಡ್. ಇವು ಶಬ್ದಗಳನ್ನ ಪ್ರಯೋಗ ಮಾಡುವ ಕಲೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಅದು ಒಂದು ಜಾಲ, ಅದೊಂದು ನೆಟ್ವರ್ಕ್ ಇದ್ದಂಗೆ ಸಿಕ್ಕಾಕ್ಬಿಡ್ತೀರಿ, ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಗಾಢ ಅಂಧಕಾರ ಆ ಅಂಧಕಾರದಲ್ಲಿ ಅರಣ್ಯದಲ್ಲಿ ಸಿಕ್ಕಾಕೊಂಡಾಗೆ ನಾವು ಈ ಜಾಲದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಇಫ್ ಯು ಡೋಂಟ್ ನೋ ಹೌ ಟು ಯೂಸ್ ದಿ ವರ್ಡ್ಸ್, ಯಾವ ಫ್ರೀಕ್ವೆನ್ಸಿ ಒಳಗೆ, ಯಾವ ಸಿಚುವೇಶನ್ದೊಳಗೆ, ಯಾವ ಕಂಟೆನ್ಷನ್ದೊಳಗೆ, ಯಾವ ಭಾವದೊಳಗೆ, ಯಾವ ಆ್ಯಟಿಟ್ಯೂಡ್ನೊಳಗೆ ಶಬ್ದಗಳನ್ನು ಹೇಗೆ ಪ್ರಯೋಗ ಮಾಡಬೇಕು, ಏನನ್ನು ಸಿದ್ಧ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿಟ್ಕೊಂಡು ಲಾಜಿಕ್ ಸಹಿತವಾಗಿ ಯಾವಾಗ ನೀವು ಪ್ರಯೋಗ ಮಾಡ್ತೀರಾ ಆವಾಗ ಶಬ್ದ ಜೀವ ತುಂಬುತ್ತದೆ, ಅರ್ಥ ಸ್ಪಷ್ಟವಾಗ್ತದೆ, ಕ್ಲಾರಿಟಿ ಈಸ್ ಅವೈಲೇಬಲ್. ಇಲ್ದವಾಗ ಚಾಯ್ ಕಾಫಿ ಕುಡಿಬೇಕಾದ್ರೆ ತತ್ವಹಸಿ ಮಾತಾಡಲಿ ಬರ್ತದೆ. ಇಟ್ ಮೇಕ್ಸ್ ನೋ ಸೆನ್ಸ್, ಏನು ಅರ್ಥ ಇಲ್ಲ. ಅವನು ತಾನು ಬ್ರಹ್ಮನೇ ಎನ್ನುವುದನ್ನು ಸ್ಪಷ್ಟ ಮಾಡಿಕೊಂಡ ನಂತರ ಬ್ರಹ್ಮನನ್ನ ಹೊರತುಪಡಿಸಿ ಏನನ್ನೂ ಕಾಣುವುದಿಲ್ಲ, ಕಾಣುತ್ತಾನೆ ಎಂದದ್ದಾದರೆ ಅವನಿಗೆ ಗೊತ್ತು ಏನು ಇದು ಸುಳ್ಳು. ಇಷ್ಟು ಸುಳ್ಳೆಂಬುವುದು ತಿಳಿಯಲಿಲ್ಲ, ಕಷ್ಟ ಇದರೊಳಗೆ ಎಳ್ಳಷ್ಟು ಸುಖವಿಲ್ಲ. ಇಷ್ಟು ಸುಳ್ಳೆಂಬುವುದು ತಿಳಿಯಲಿಲ್ಲ. ಏನೇ ಸುಳ್ಳು? ತಂದೆ ತಾಯಿ ಸುಳ್ಳು, ಅಣ್ಣ ತಮ್ಮ ಸುಳ್ಳು, ಬಂಧು ಬಳಗ ಸುಳ್ಳು, ಇಷ್ಟು ಸುಳ್ಳೆಂಬುವುದು ತಿಳಿಯಲಿಲ್ಲ ಅಂತ ನೀವು ಹೇಳ್ಕೊತ ಹೋಗ್ಬಾರ್ದು. ನನಗೆ ಸುಳ್ಳು ಈಗಿನ ಕಾಲದೊಳಗೆ ಪದ್ದ ಹಾಡು ಬರೆದು ಹಿಂಗೆ ಬರೀತಾರೆ, ಸೈಟು ಪ್ಲಾಟು ಸುಳ್ಳು, ಅಪಾರ್ಟ್ಮೆಂಟು ಸುಳ್ಳು. ಈಗ ಅರ್ಧ ಅನುಭವ ಆಗಿರ್ತದೆ, ಈ ಗೋಡೆ ಅವಂದು, ಈ ಗೋಡೆ ಇವಂದು, ಈ ಛತ್ ಅವಂದು, ಈ ನೆಲ ಕೆಳಗಿನ ಒಂದು, ನಿಂದೇನು ಅದ್ಕಣ್ಣ? ಸೈಟು ಪ್ಲಾಟು ಸುಳ್ಳು, ಅಪಾರ್ಟ್ಮೆಂಟು ಸುಳ್ಳು, ಇಷ್ಟು ಸುಳ್ಳೆಂಬುವುದು he knows it very clear, very clear. ನಾವು ಈವರೆಗೂ ವ್ಯಾವಹಾರಿಕ ವ್ಯಾವಹಾರಿಕ ವ್ಯಾವಹಾರಿಕ ಅಂತ ಬೇರೆ ಸತ್ಯವನ್ನೇ ಮಾತಾಡಿದ್ದೇವೆ. ಪ್ರಾದಿಪಾಸಿಕ ಅಂತ ಒಂದು ಬೇರೆ ಸತ್ಯವನ್ನು ಮಾತಾಡಿದ್ದೇವೆ, ಪಾರಮಾರ್ಥಿಕ ಆದ ಮತ್ತೊಂದು ಸತ್ಯವನ್ನು ಮಾತಾಡಿದ್ದೇವೆ. ಇದನ್ನೂ ಸಿದ್ಧ ಮಾಡಿ ತೋರಿಸಿದೀವಿ, ವ್ಯಾವಹಾರಿಕನಿಗೆ ಮೋಕ್ಷವು ಸಾಧ್ಯವಿಲ್ಲ, ಪ್ರಾದಿಭಾಸಿಕನಿಗೆ ಮೋಕ್ಷವು ಸಾಧ್ಯವಿಲ್ಲ. ಮೋಕ್ಷ ಯಾರಿಗೆ ಸಾಧ್ಯ ಇದೆ? ಪಾರಮಾರ್ಥಿಕ ಜೀವಾತ್ಮ ಏನಿದ್ದಾನ ಅವನಿಗೆ ಮೋಕ್ಷ ಸಾಧ್ಯ. ವ್ಯಾವಹಾರಿಕನಿಗೆ ಪ್ರಾದಿಭಾಸಿಕ ಕನಸು ಮಿಥ್ಯ, ವ್ಯವಹಾರ ಸತ್ಯ. ಅವನು ಕಪ್ ಕಾಫಿ ಕುಡಿತಾ ಇರ್ಬೇಕಾದ್ರೆ ನೀ ಬ್ರಹ್ಮಿದ್ಯ ಅಂತ ಹೇಳಿದ್ರೆ ಕಾಫಿ ಎಸಿತಾನೆ. ಸ್ವಾಮಿ ನಾವೆಲ್ಲ ವ್ಯವಹಾರದಲ್ಲಿ ಬಂದು ಕೂತ್ಕೊಂಡಿಲ್ಲ, ಪಾರಮಾರ್ಥಿಕವಾಗಿ ಬಂದು ಕೂತ್ಕೊಂಡಿದ್ದೀರಾ. ವ್ಯವಹಾರದಲ್ಲಿ ಅವ ಇಲ್ಲಿ ಬರುವುದಿಲ್ಲ, ಇಲ್ಲಿ ಯಾವ ಬರುತ್ತಾನ ಅವ ವ್ಯವಹಾರ ಬಿಟ್ಟುಕೊಟ್ಟು ಅವನು ಪಾರಮಾರ್ಥಿಕವಾಗಿ ಬಂದು ಕೂತ್ಕೊಳ್ತಾನೆ. ಇನ್ನು ಪ್ರಾದಿಭಾಸಿಕ ಬಿಡಿ ಪಾಪದ್ದು, ಎಷ್ಟು ಜನ್ಮದ ಪಾಪ ಅನುಭವಿಸೋದು ಆ ಕನಸು ಕಾಣ್ತಿರ್ತದ ಅಷ್ಟೇ. ಹಾಗೆ ಉಳಿದ್ರೆ ಯಾರೀಗ ಪಾರಮಾರ್ಥಿಕ ಒಬ್ಬನೇ. ಯಾರಿವ್ರ ಪಾರಮಾರ್ಥಿಕ? ಇವನು ವ್ಯಾವಹಾರಿಕ ವಿಷಯಗಳನ್ನ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ನೋ ಪ್ರಯಾರಿಟಿ, ವಿದೌಟ್ ಎನಿ ಪ್ರಯಾರಿಟಿ, ಬಟ್ ಹೋಲ್ಡಿಂಗ್ ಆನ್ ಟು ಮೋಕ್ಷ ಆಸ್ ದಿ ಪ್ರಯಾರಿಟಿ. ಜೀವಾತ್ಮ ಹೌದು, ಆ ವ್ಯಾವಹಾರಿಕನ ಹಾಗೆ ಮೋಹಿತ ಜೀವಾತ್ಮ ಅಲ್ಲ. ಈ ಪಾರಮಾರ್ಥಿಕ ಜೀವಾತ್ಮನಿಗೆ ನಾವು ಹೇಳ್ತೀವಿ, ನೀನು ಜೀವಾತ್ಮ ಅಲ್ಲ. ಶಾಸ್ತ್ರ ಹೇಳ್ತದೆ ನೀನು ಸಾಕ್ಷಾತ್ ಪರಬ್ರಹ್ಮನಿದ್ದೀಯ. ಕೇವಲ ಸಚ್ಚಿದಾನಂದ ಆತ್ಮನಿದ್ದೀಯ. ಅವನು ಪಾರಮಾರ್ಥಿಕ ಜೀವಾತ್ಮನಾಗಿದ್ದರೆ, ಈಸ್ ನಾಟ್ ಅನ್ ಆರ್ಡಿನರಿ ಥಿಂಗ್ ಟು ಬಿ ಎ ಪಾರಮಾರ್ಥಿಕ ಜೀವಾತ್ಮ, ನಾಟ್ ಅನ್ ಆರ್ಡಿನರಿ ಥಿಂಗ್. ಜನ್ಮ ಜನ್ಮಾಂತರಗಳಿಂದ ನೀನು ಆ ಕಲ್ಮಶಗಳನ್ನು ಕಳೆದುಕೊಳ್ಳುವಂತಹ ಆ ಒಂದು ಪ್ರಬುದ್ಧತೆಯನ್ನು ಹೊಂದುವಂತಹ, ಆ ಒಂದು ಪಕ್ವತೆಯನ್ನು ಹೊಂದುವಂತಹ ಆ ಪ್ರಯತ್ನ ಜನ್ಮ ಜನ್ಮಾಂತರ ನಡೆದು ಬಂದಾಗಲೇ ಒಂದು ಸಲ ನಿನಗೆ ನಾನು ಉಪನ್ಯಾಸಕ್ಕೆ ಹೋಗಿ ಕೂಡಬೇಕು ಅಂತ ಅನಿಸ್ತದೆ. ಹಂಗೆ ಅನಿಸೋದು ಕೂಡ ಅಷ್ಟು ಸರಳ ಅಂತ ತಿಳ್ಕೊಬೇಡ್ರಿ. ಅದೆಲ್ಲ ಅದೆಲ್ಲ ಜನ್ಮ ಜನ್ಮಾಂತರದಿಂದ ಕಲೆಕ್ಟ್ ಆಗಿರೋ ವಾಸನಾಗಳೇನವ ಅವು ಶಾಂತ ಆಗಬೇಕು. ರಿಲೇಟಿವ್ಲಿ ಆದರೂ ಚಿಂತೆ ಇಲ್ಲ, ಅವು ಶಾಂತ ಆಗಬೇಕು. ಆವಾಗ ಅವನು ಪಾರಮಾರ್ಥಿಕ ಆಗ್ತಾನೆ. ಈ ಪಾರಮಾರ್ಥಿಕರಿಗೆ ಉದ್ದೇಶಿಸಿ ಹೇಳ್ತೀವಿ, ನೀ ಬ್ರಹ್ಮನೇ ಇದ್ದೀಯಾ, ಜೀವಾತ್ಮ ಅಂತ ಭ್ರಮಿಸಿದ್ದೀಯಾ. ಅದೇನಾದರೂ ಅವನಿಗೆ ಸಂಶಯ ಸಂದೇಹ ರಹಿತವಾಗಿ ಸ್ಪಷ್ಟವಾಗಿ ಬಿಡ್ತು ಅಂತಂದ್ರೆ ಅದನ್ನ ಬಿಟ್ಟು ಇನ್ನೊಂದೇನನ್ನು ನೋಡೋದೇ ಇಲ್ಲವ. ಕಾರಣ ಏನದ ನಿನ್ನನ್ನು ನೋಡ್ಲಿಕ್ಕೆ ಇದೆ ಅಂತ ಅಂದದ್ದಾದ್ರೆ ಅದನ್ನ ಸುಳ್ಳು ಅಂತ ಗುರುತಿಸ್ತಾನೆ. ಗಾಟ್ ಇಟ್? ಕ್ಲಿಯರ್ ಹೌದಲ್ಲ? ಈ ಮುಂದಿನ ಶ್ಲೋಕವನ್ನು ಹೇಳಿದ್ದೀನಿ, ಮಾಧುರ್ಯ ದ್ರವ ಶೈತ್ಯಾನಿ ತ್ರೀಣಿ. ಈ ಮೂರು ಸಹಜತೆಗಳು, ನೀರಿಗೆ ಇರುವ ಮೂರು ಸಹಜತೆಗಳು. ಒಂದು ಮಾಧುರ್ಯ, ರುಚಿ. ಯಾಕೋ ನೀರು ಸಪ್ ಸಪ್ಪವ, ನೀರು ಉಪ್ಪುಪ್ಪವ, ಹಾರ್ಡ್ ವಾಟರ್ ಅಂತ ಕಾಣಿಸ್ತದ. ಬಹುಶಃ ಅರಸಿಕೆರಿ ಅಂತಂದ್ರೆ ಅಂತ ಕಾಣಿಸ್ತದ. ಅರಸಿಕೆರಿ ಒಳಗೆ ಒಂದು ಹೊಸ ಸಾಕ್ಷಾತ್ಕಾರ ಆತ ನನಗೆ ಸಲ ಏನಂದ್ರ, ಈ ಆರೋ ವಾಟರ್ ಅದಲ್ಲ ಅದು ಎಷ್ಟು ಹಾರ್ಡ್ನೆಸ್ ಇರಬಹುದು ಅಂತಂದ್ರೆ ಗ್ರೌಂಡ್ ವಾಟರ್ನೊಳಗೆ ಕಠಿಣತಾ ಕಾಠಿಣ್ಯ ಎಷ್ಟಿದೆ ಅಂತಂದ್ರೆ ಆರೋ ಕೂಡ ಒಂದು ನಮೂನಿ ಹಾರ್ಡಾಗೆ ರುಚಿ ಬರ್ತದೆ. ಅದು ಬಾಟಲ್ ತುಂಬೆಲ್ಲ ತುಂಬಿ ಎಲ್ಲ ಮಾಡ್ತೀನಿ ನಾನು, ಆ ಕೇಳ್ತೀನಿ ಪ್ರಸಾದ ಇದು ಆರ್ವ ಹೌದಲ್ಲಪ್ಪ, ನಾ ಆರ್ವ ಬಿಟ್ಟರೆ ಇನ್ನೊಂದು ಯಾವುದು ತಗೊಳ್ಳೋದಿಲ್ಲ, ಆರ್ವ ಹೌದಲ್ಲ ಸ್ವಾಮೀಜಿ ಆರ್ವ. ನಮ್ಮಲ್ಲಿ ಈಗ ಕ್ಯಾನ್ ಕ್ಯಾನ್ ಗಟ್ಟಲೆ ಸಿಗ್ತಾವ, ಇದು ಆರ್ವ ಕುಡಿದ್ರ ಓ ಆರ್. ಏನ್ ಮಾಡುದು, ಹಾರ್ಡ್ನೆಸ್ ಅಷ್ಟು ಇರ್ತದ ಏನಿವೆ ಅದಕ್ಕೆ ಮಾಧುರ್ಯ ಅಂತ ಕರೀತಾರೆ. ಮಾಧುರ್ಯ ಅಂದ್ರೆ ರುಚಿ ರುಚಿ ಅಷ್ಟೇ ಅಲ್ಲ, ಕಹಿ ಕಹಿ ಇರಲಿ, ಉಪ್ಪು ಇರಲಿ, ಕಠಿಣ ಕಠಿಣ ಇರಲಿ, ಸಪ್ ಸಪ್ ಇರಲಿ, ಎಲ್ಲವೂ ಮಾಧುರ್ಯಗಳು. ಇದು ಮೊದಲನೇದು ನೀರಿನ ಸಹಜತೆ ಮಾಧುರ್ಯ. ಅನಂತರ ದ್ರವ ಲಿಕ್ವಿಡಿಟಿ, ಅದರಲ್ಲಿರುವಂತಹ ಪ್ರವಹಿಸುವ ಗುಣ. ಪ್ರವಾಹ ಆಗ್ತದೆ ಇಲ್ಲೋ, ಪ್ರವಹಿಸುವ ಗುಣ. ಅನಂತರ ಮೂರನೇದು ಶೀತ ತಂಪು. ಇವು ಮೂರು ಯಾರ ಸಹಜತೆಗಳು? ನೀರಿನ ಸಹಜತೆಗಳು. ಹೌದಾ? ಮಜಾ ನೋಡಿ, ಈ ಸಹಜತೆಯನ್ನ ಇಟ್ಟುಕೊಂಡೇ ಅನುಗಮ್ಯ ತರಂಗಕ್ಕೆ ಅಲೆಗಳು ಹುಟ್ಟುತ್ತವೆ. ನೀರಿನಲ್ಲಿ ಏನು ಹುಟ್ಟುತ್ತವೆ? ಅಲೆಗಳು ಹುಟ್ಟುತ್ತವೆ. ಇವು ಮೂರು ಬಿಟ್ಕೊಟ್ಟು ಅಲೆ ಹೇಗಿರ್ತದೇನು? ಅಂದ್ರೆ ನೀರಿರ್ತದೆ, ನೀರು ಇರೋದು ಬೇರೆ, ಈ ಮೂರು ಗುಣ ಸಹಿತವಾಗಿ ನೀರಿರೋದು ಬೇರೆ. ಆತ್ಮ ಇರೋದು ಬೇರೆ, ಸಚ್ಚಿದಾನಂದ ಆತ್ಮ ಇರೋದು ಬೇರೆ. ಕೇವಲ ಸಚ್ಚಿದಾನಂದ ಆತ್ಮ ಅನ್ನುವುದೇ ಅಂತಿಮ ಜ್ಞಾನ. ಆತ್ಮ ಹೌದು ಸ್ವಾಮಿ, ಆನಂದ ಹೌದು ಅಲ್ಲೋ? ಇದೆಲ್ಲ ನೀವೇ ಹೇಳ್ಬೇಕು ಸ್ವಾಮಿ. ಅದು ನಾನು ಆತ್ಮ ಹೆಂಗ್ ಗೊತ್ತಾಯ್ತಪ್ಪ ನಿಮ್ಗೆ ಆತ್ಮ? ನಮ್ಮ ಗುರುಗಳು ಬೆಳೆಯಿಂದ ಸಂತಕ್ಕೆ ಅದನ್ನ ಹೇಳಿ, ಆತ್ಮ ಆತ್ಮ ನೀ ಆತ್ಮ ನೀ ಆತ್ಮ ನೀ ಆತ್ಮ. ಆತ್ಮ ನಾನು ಅನ್ನುವುದು ಬೇರೆ, ಸತ್ಚಿತ್ತ ಆನಂದ ಆತ್ಮ ನಾನು ಅನ್ನುವುದು ಸ್ಪಷ್ಟ ಮಾಡ್ಕೊಂಬುದು ಬೇರೆ. ಸತ್ಚಿತ್ತ ಆನಂದ ಆತ್ಮ ನಾನು ಅನ್ನುವ ಸ್ಪಷ್ಟತೆ ಸಂಶಯ ಸಂದೇಹಗಳಿಗೆ ಅದು ಅವಕಾಶ ಮಾಡಿಕೊಡೋದಿಲ್ಲ. ಆತ್ಮ ನಾನು ಅಂದ್ರೆ ಉಡುಪಿಯವರು ಬಂದಾಗ ಜೀವಾತ್ಮ ನಾನು ಅಂತೀಯ, ಮೇಲ್ಕೋಟೆಯವರು ಬಂದಾಗ ಪರಮಾತ್ಮನ ಅಂಶ ಅಂತೀಯ, ಇನ್ನವರು ಶೂನ್ಯವಾದಿಗಳು ಬಂದಾಗ ನಾ ಇಲ್ಲೇ ಇಲ್ಲ ಅಂತ ಹೇಳ್ಬಿಡ್ತೀಯ. ಬರೀ ಆತ್ಮ ನಾನು, ಯು ಹ್ಯಾವ್ ನಾಟ್ ರೀಚ್ ಯುವರ್ ಗೋಲ್, ಯು ಹ್ಯಾವ್ ನಾಟ್ ಅಚೀವ್ಡ್ ಎನಿಥಿಂಗ್. ಆ ಪೂರ್ಣತ್ವ ಸಿದ್ಧ ಆಗ್ಬೇಕು ನೋಡ್ರಿ. ಪೂರ್ಣತ್ವ ಸಿದ್ಧ ಆಗಬೇಕಂದ್ರೆ ಅನಂತತೆ ಸಿದ್ಧ ಆಗಬೇಕು. ಅನಂತತೆ ಸಿದ್ಧ ಆಗಬೇಕಂತಂದ್ರೆ ಕಾನ್ಷಿಯಸ್ನೆಸ್ ಚಿತ್ತ ಸಿದ್ಧ ಆಗಬೇಕು. ಚಿತ್ತು ಮತ್ತು ಅನಂತತೆ ಸಿದ್ಧ ಆಗಬೇಕಂತಂದ್ರೆ ಅದು ಇರುವಿಕೆ ಸಿದ್ಧ ಆಗಬೇಕು. ಇರುವಿಕೆಯನ್ನ ಬಿಟ್ಕೊಟ್ಟು ಕಾನ್ಷಿಯಸ್ನೆಸ್ ಇರೋದಿಲ್ಲ, ಕಾನ್ಷಿಯಸ್ನೆಸ್ ಬಿಟ್ಕೊಟ್ಟು ಇರುವಿಕೆ ಇರೋದಿಲ್ಲ. ಕಾನ್ಷಿಯಸ್ನೆಸ್ಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಆದ್ದರಿಂದ ಅದು ಅನಂತ, ಆದ್ದರಿಂದ ಅದು ಪೂರ್ಣ. ಪೂರ್ಣತ್ವ ಸಿದ್ಧ ಆದಾಗ ಮಾತ್ರ ಸಂಶಯ ಸಂದೇಹಗಳು ನಿವಾರಿಸಲ್ಪಡುತ್ತವೆ. ಯಾವುದೇ ಉಪನ್ಯಾಸಕ್ಕೆ ಹೋಗ್ಲಿ ನೀವು, ಆ ಉಪನ್ಯಾಸದೊಳಗೆ ಕೇವಲ ಸಚ್ಚಿದಾನಂದ ಪರಬ್ರಹ್ಮ ನಾನು, ಇರುವುದೆಲ್ಲವೂ ಬ್ರಹ್ಮ, ಬ್ರಹ್ಮ ಮತ್ತು ನಾನು ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ ಇದೆ ಅಂತಂದದ್ದಾದ್ರೆ ಅದು ಮಿಥ್ಯಾ ಸುಳ್ಳು ಅನ್ನುವುದು ಮೂರು ಸ್ಪಷ್ಟ ಆಗ್ಬೇಕು ಪ್ರತಿಯೊಂದು ಕ್ಲಾಸ್. ಆವಾಗ ಹೊಡೆತಾ ಹೊಡೆದಂಗ ಬೀಳ್ತಿರ್ತದೆ ನೋಡಿ, ಪುಟ್ಟ ಪುಟ್ಟ ಪುಟ್ಟ. ಅಲ್ಲಿ ಗಾಯತ್ರಿನವ್ರಿಗ ನಮ್ಮ ಪಕ್ಕದ ಬಿಲ್ಡಿಂಗ್ ಮೂರಂತಸ್ತು ಬಿಲ್ಡಿಂಗ್ ಕೆಲವರು ಇದ್ರು, ನಾವು ಮೂರನೇ ಅಂತಸ್ತಿರೋಲ್ಲ, ಅಲ್ಲಿ ಎರಡು ಅಂತಸ್ತವ, ನಾವು ಮೂರನೇ ಅಂತಸ್ತಿನಾಗಿರೋರು, ನಾಲ್ಕನೇ ಅಂತಸ್ತಿನಾಗೂ ಇದ್ದೀವಿ. ಹೀಗಾಗಿ ಅಲ್ಲಿ ಏನು ನಡೀತದೆ ಕಣ್ಣಿಗೆ ಕಾಣಿಸ್ತದೆ. ನಾನು ಹಿಂಗೆ ನಿಮ್ಮ ಜೊತೆ ಮಾತಾಡ್ತಾ ಕೂತಾಗ ಅವರು ಸುತ್ತಿಗೆ ತೊಗೊಂಡು ಹೊಡಿತಾ ಇದ್ರು. ಆ ಹೊಡೆತದ ಶಬ್ದ, ಹೊಡೆತದ ಫ್ರೀಕ್ವೆನ್ಸಿ ಎಲ್ಲ ನೋಡ್ತಿರ್ಲಿಕ್ಕೆ ಅಂದ್ರೆ ಇನ್ನೊಂದು ನಾಲ್ಕಾರು ಹೊಡೆತ ಹೊಡೆದ್ರೆ ಆ ಸ್ಲ್ಯಾಬ್ ತುಂಡು ತುಂಡು ಆಗ್ತದ ಅಂತ ನಾನು ಇದು ತುಂಡು ಆದ್ರೆ ಸಾಕಪ್ಪ ಅಂತ ಕಾಯ್ಕೋತ ನಿಮ್ಮ ಜೊತೆ ಮಾತಾಡ್ಕೊ ಕೂತಿದ್ದೆ. ನೀವೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಹೊರಟೋಗ್ಬಿಟ್ರಿ, ನೋಡು ನಾನು ಎಷ್ಟು ಹೊಡೆದಾರ ಅಂತ ನೋಡಿದೆ. ಏನಿಲ್ಲ, ಬರೀ ಇಷ್ಟೇ ಇಷ್ಟು ಒಂದು ಎರಡು ಹೊಡೆತ ಹೊಡೆದ್ ಒಂದು ತಾಸಿನಿಂದ ಧಮ ಧಮ ಧಮ ಧಮ ಹೊಡಿತಾ ಇದ್ರು. ಎಷ್ಟು ಹೊಡೆದ್ರು ಅಷ್ಟೇ. ಅದು ಕಾಂಕ್ರೀಟ್, ಅದು ಸಿಮೆಂಟ್ ಕಾಂಕ್ರೀಟ್ ಸ್ಲ್ಯಾಬ್ ಅದು. ಅದಕ್ಕೆ ಅದೇ ಅಷ್ಟು ಜಲ್ದಿ ಹಂಗೆ ಹೊಡಿಯೋಂಗಿಲ್ಲ ಅದೇ. ಮತ್ತೆ ಇಷ್ಟು ಹೊಡೆದ್ರ ಹೊಡೆದ ಮೇಲೆ ಹೊಡೆದ್ರ ಮೇಲೆ ಹೊಡೆದ್ರ ಮೇಲೆ ಹೊಡೆದ್ರ ಮೇಲೆ ಹೊಡೆದ್ರ ಮೇಲೆ ಅಷ್ಟು ಹೊಡೆದ ಮೇಲೆ ಮತ್ತೆ ನಾಳೆ ನಾಡ್ದು ಮತ್ತೊಂದಿಷ್ಟು ಹೊಡೆದ ಮೇಲೆ ಆಮೇಲೆ ಅವ್ರಿಗೆ ಗಟ್ಟಿ ಆಗ್ತದೆ. ಏನು ಇದು ಹೊಡಿತ್ ನೋಡಪ್ಪ ಅಂತ ಕೇಳ್ಕೊಳ್ರಿ. ಆ ಕಾಂಕ್ರೀಟಿಗಿನ್ನೂ ಹೊಡೆದು ಹೊಡೆದು ಟಯರ್ಡ್ ಆಗ್ಬೋದು. ಬಿಡೋ ಕಪ್ ಚಾ ಕುಡ್ಬೋದು, ನಾವು ಮತ್ತೆ ಮಾಡೋಣ ಅಂತ ಬಿಟ್ಟು ಹೋಗ್ಬೋದು. ಆದರೆ ಗುರುಗಳಿಗೆ ನೀ ಬ್ರಹ್ಮ ನೀ ಬ್ರಹ್ಮ ನೀ ಬ್ರಹ್ಮ ನೀ ಹೊಡಿಲಿಕ್ಕೆ ಟಯರ್ಡ್ನೆಸ್ ಇರೋದಿಲ್ಲ. ನೀ ಬ್ರಹ್ಮ ಅಂತ ಹೇಳಲಿಕ್ಕೆ ನಾ ಟಯರ್ಡ್ ಆಗಿದ್ದೆ ಅಂದ್ರೆ ನಾ ಚೈತನ್ಯ ಅಲ್ಲ ಅಂತ ಆಗ್ತದೆ. ನಾ ಚೈತನ್ಯ ಅಲ್ಲ ಅಂತ ಆಗಿತ್ತು ಅಂದ್ರೆ ನೀ ಚೈತನ್ಯ ಅಂತ ನಾ ಹೆಂಗೆ ಹೇಳಿ? ಕ್ಲಾರಿಟಿ ಶಬ್ದ ಇಂಗ್ಲಿಷ್ ನೊಳಗೆ, ಕನ್ನಡದಲ್ಲಿ ಸ್ಪಷ್ಟತೆ. ಬೇಕಾದ್ರೆ ಇನ್ನೊಂದು ವಿಶೇಷಣ ಆಗ್ರಿ, ಸುಸ್ಪಷ್ಟ ಅಂದ್ರಿ. ಅದು ಬೇಸರ ಆತಂದ್ರೆ ವಿಸ್ಪಷ್ಟ ಅಂದ್ರಿ. ಎಲ್ಲಾನು ಬ್ಯಾಡ ಆಗಿತ್ತಂದ್ರೆ ಭಾರಿ ಸ್ಪಷ್ಟ ಅಂದ್ರಿ. ಏನೂ ಅನ್ನಲಿಲ್ಲ ಅಂದ್ರೆ ಸ್ವಚ್ಛವಾದ ತಿಳುವಳಿಕೆ ಅಂತ ಹೇಳಿದ್ರೆ ಅಷ್ಟೆ. ಇಂತಹ ಆ ಜ್ಞಾನವನ್ನ ಹೊಂದಿದ ನಂತರ ಅಲ್ಲಿ ಹೇಗಿರುತ್ತದೆ ಅಂತಂದ್ರೆ, ಆ ನೀರು ಆ ತನ್ನ ಮೂರು ಗುಣಗಳಿಂದ ಸಹಿತವಾಗಿ ಅಲೆಯಲ್ಲಿರ್ತದೆ. ಹಾಗೇ ಅಲೆಗಳು ಅಲೆಗಳು ತಿಕ್ಕಿ ಗುದ್ದಾಡಿ ದೂಡಾಡಿ ಈ ವೇವ್ ಅದನ್ನು ದುಡ್ತದ, ಆ ವೇವ್ ಇನ್ನೊಂದನ್ನು ದುಡ್ತದ, ಆ ವೇವ್ ಮತ್ತೊಂದು ದುಡ್ತದ, ಕೊನೆಗೆ ಅವು ಎಲ್ಲ ಸೇರಿ ವಾಪಸ್ ಅದನ್ನ ದುಡ್ಬಿಡ್ತಾವ. ಸಮುದ್ರ ಹೋದ್ಮೇಲೆ ಇವೆಲ್ಲ ನೋಡ್ಲಿಕ್ಕೆ ಸಿಗ್ತಾವ. ಭಾರಿ ಚಂದ ಚಂದ ಆಯ್ತು, ನಡಿ ನಡಿ ನಡಿ ನಡಿ ನಡಿ ಅಂತ ಬರ್ತಾವ. ಇದು ದಡ ಪಡೆದು ವಾಪಸ್ ಏನ್ ಮಾಡ್ತದೆ? ನೀ ಏನ್ ಬರ್ತಿ, ನಡಿ ನಡಿ ವಾಪಸ್ ಹೋಗೋಣ ಅಂತ ಅದನ್ನೂ ಹೇಳ್ಕೊಂಡು ಆ ಕಡೆ ಹೋಗ್ತಾವ. ಮತ್ತ ಅದೇನ್ ಮಾಡ್ತದೆ, ಮತ್ತೆ ಕೇಳ್ಕೊಂಡು ಮುಂದೆ ಬರ್ತದೆ. ಈ ಎಲ್ಲ ಮುಕ್ಕಾಲಾತ ಗುದ್ದಾಟದೊಳಗೆ ಅಲೆಗಳು ಅಲೆಗಳಾಗಿ ಉಳಿಯೋದಿಲ್ಲ, ನೊರೆಗಳಾಗಿಬಿಡ್ತಾವ. ಓ ನೊರೆ ಆಗಿದ್ದರಿಂದಾಗಿ ಅಲ್ಲಿರುವಂತಹ ಶೈತ್ಯತೆ ದ್ರವ್ಯತೆ ಮಾಧುರ್ಯ ಯಾವ್ದ್ರ ಕಡಿಮೆ ಆಗ್ಯದ? ಅದು ಗುಳ್ಳೆ ಆದ್ರೂ ಅಷ್ಟ, ನೊರೆ ಆದ್ರೂ ಅಷ್ಟ. ನೊರೆ ಹೋಯ್ತಪ್ಪ, ಕೆಲವು ಗುಳ್ಳೆ ಉಳ್ಕೊಂಡವು. ಸೇಮ್ ಮಾಧುರ್ಯ ಮತ್ತು ಅದೆಲ್ಲ ಮೂರು ಗುಣ ಹಾಗೆ. ಗುಳ್ಳೆಗಳು ಹೋದ್ವು, ನೊರೆಗಳು ಹೋದ್ವು, ಅಲೆ ಉಳ್ಕೊಂಡು ಸೇಮ್ ಅವು ಎಲ್ಲ ಲಯವಾದವು ಅಂತ ಇಟ್ಕೋ. ಮಾಧುರ್ಯ ಹೇಗಿದೆಯೋ ಹಾಗೆ, ದ್ರವತ್ವ ಹೇಗಿದೆಯೋ ಹಾಗೆ, ಶೈತ್ಯತೆ ಹೇಗಿದೆಯೋ ಹಾಗೆ. ವೆರಿ ಗುಡ್, ಬರೋಣ ಈಗ ಬರೋಣ. ಚಿದಾಭಾಸ ಲಯಗೊಂಡ, ಚಿದಾಭಾಸ ಜೀವಾತ್ಮ ಲಯಗೊಂಡ. ಸಚ್ಚಿದಾನಂದ ಹೋಗ್ಬಿಡ್ತಾ? ಮೊಟ್ಟ ಮೊದಲಿಗೆ ಪ್ರಾದಿಭಾಷಿಕ ಹೋಗ್ತಾನೆ, ಅದು ಗೊತ್ತಾಗಿಬಿಡ್ತದೆ. ಗೊತ್ತಾಗಿಬಿಡ್ತದೆ ನೋಡ್ರಿ, ಕನಸು ಇಲ್ಲ, ಕನಸುಗಾರನು ಇಲ್ಲ, ಅದು ಪ್ರಾದಿಭಾಷಿಕ. ಕನಸು ಇಲ್ಲ, ಕನಸುಗಾರನು ಇಲ್ಲ, ಹೋಗು. ಸರಿ, ಮುಂದೇನು? ವ್ಯಾವಹಾರಿಕ ಸತ್ಯ. ಈ ವ್ಯಾವಹಾರಿಕ ಸತ್ಯ ಧಾರ್ಮಿಕ ಪಕ್ವತೆ, ಸಾಮಾಜಿಕ ಪಕ್ವತೆ, ಆಧ್ಯಾತ್ಮಿಕ ಪಕ್ವತೆ, ಈ ಪಕ್ವತೆಗಳಲ್ಲಿ ಈ ಜಗತ್ತಿನ ಅನಿತ್ಯತೆ ಮೊದಲು ಅವನಿಗೆ ಸ್ಪಷ್ಟ ಆಗ್ತದೆ. ಯಾರಿಗೆ? ಕನಸುಗಾರನಿಗಲ್ಲ. ಯಾರಿಗೆ? ವ್ಯಾವಹಾರಿಕನಿಗೆ. ಹಾ ಹಾ ಹಾ, ಇಷ್ಟೇ. ತೊಳೆದಷ್ಟು ತೊಳೆದಷ್ಟು ಅದಾಡಿನ ಜನ. ಯಾರಿಗೆ? ಯಾರೂ ಸುಧಾರಣೆ ಮಾಡ್ಲಿಕ್ಕಾಗುವುದು. ಶ್ರೀ ಭಗವಾನ್ ದಯಾನಂದವು ಆಚ, ಯಾರಿಗೆ ಯಾರು ಸುಧಾರಣೆ ಮಾಡ್ಲಿಕ್ಕಾಗ. ಸುಧಾರಣೆ ಮಾಡ್ತೀವಿ ಅಂತ ವೇದಾಂತ ಶುರು ಮಾಡ್ತಾರೆ. ಒಬ್ಬನಾರ ಮಂಗ್ಯನ್ ಮಗಳ ಸುಧಾರಣೆ ಆಗ್ಯಾನೆ? ನಮ್ಮನ್ನು ಸುಧಾರಿಸ್ತಾರೆ. ಇದು ಪೂಜ್ಯ ಸ್ವಾಮಿ ದಯಾನಂದರ ಜೀವನದ ಸತ್ಯತೆ. ಅನ್ನುವುದು ಅವ್ರ ದೇಹ ಬಿಟ್ಟ ಮೇಲೆ ನಮಗೂ ಈಗೀಗ ಗೊತ್ತಾಗ್ಲಿಕ್ಕೆ. ಅವರು ಒಂದು ಸಲ ಹೇಳಿದ್ರಿ ಮಾತನ್ನ, ಬ್ರಹ್ಮಚಾರಿ ಕೋರ್ಸ್ ಶುರು ಮಾಡೋಕ್ಕೆ ಮುಂಚೆ ಗುರುದೇವ ಚಿನ್ಮಯಾನಂದರು ಯೂತ್ಸ್ನೆಲ್ಲ ಚೇಂಜ್ ಮಾಡಿಬಿಟ್ರೆ ನಮ್ಮ ಭಾರತ ದೇಶವು ಚೇಂಜ್ ಆಗಿಬಿಡ್ತದೆ. ಆದ್ದರಿಂದ ಬ್ರಹ್ಮಚಾರಿ ಕೋರ್ಸ್ ಮಾಡಿ ಒಂದು 100 ಜನರನ್ನು ತಯಾರು ಮಾಡಿ ಕೊಟ್ಬಿಡಪ್ಪ ನನಗೆ. ಇವರು ಅಷ್ಟೇ ಕರಾರು ಮಾಡಿ ಹೇಳಿದರು, ಏನು ಸಮಸ್ಯೆ ಇಲ್ಲ, ಬಂದು ಮಾಡ್ತೀನಿ. ಈಗ ನಾ ಒಳ್ಳೆ ಒಳ್ಳೆ ಅಂದ್ರೆ ಕೇಳೋದಿಲ್ಲ. ನಮ್ಮ ಗುರುಗಳ ತನಕ ನೀವು ಲಾಬಿ ಮಾಡಿರಿ, ತಾರಾನಂದ್ರ ತನಕ. ಈಗ ನನಗೆ ಅನಿವಾರ್ಯ ಆಗ್ಯದ, ಅವರೇ ಕರೆದು ಹೇಳ್ಯಾರ, ನಿಮ್ಗೆ ಸನ್ಯಾಸ ದೀಕ್ಷಾ ಕೊಟ್ಟು ಗುರುಗಳಪ್ಪ ಹೋಗಿ ಸೇವಾ ಮಾಡುವಂತ ಹೇಳ್ಯಾರ, ಬರ್ತೇನೆ ನಾನು. ಆದ್ರೆ ನನ್ನ ಸಿಲೆಬಸ್ ನಾನೇ ತಯಾರು ಮಾಡ್ತೀನಿ, ನನ್ನ ಗುರುಕುಲ ನಾನೇ ನಡೆಸ್ತೀನಿ, ತೊಂದರೆ ಇಲ್ಲ, ನನ್ನ ಖರ್ಚನ್ನು ನಾನೇ ನೋಡ್ಕೋತೀನಿ, ನಾನು ನಿಮಗೆ 60 ಮಂದಿನ ತಯಾರು ಮಾಡಿ ಕೊಡ್ತೀನಿ, ಇಟ್ಕೊಂಬುದು ಬಿಡೋದು ನೀವು ಬಿಟ್ಟು ಅನ್ನೋ ಕರಾರ ಮೇಲೆ 7 ತಪಸ್ಸು ಮಾಡಿ 2 ಬ್ಯಾಚ್ ಮಾಡಿದ್ರು. ನಮ್ಮ ಬ್ಯಾಚ್ ಮುಗಿಯೋಕ್ಕಿಂತ ಒಂದು 15 ಮುಂಚೆ ಸಂಜೆ ಸತ್ಸಂಗ ಈ ಮಾತು ಹೇಳಿದ್ರು. ಗುರುದೇವರ ಹೇಳಿಕೆ ಪ್ರಕಾರ ಜಗತ್ತನ್ನ ಬದಲಿಸಿ ಬಿಡ್ತೀನಿ, ಭಾರತದ ಚಿತ್ರವನ್ನ ಬದಲಿಸಿ ಬಿಡ್ತೀನಿ, ಈ ಯುವಕ ಯುವತಿಯರಿಗೆ ಬ್ರಹ್ಮ ವಿದ್ಯಾ ಸಿಕ್ಕಿದ್ದೆ ಆದರೆ ಒಂದು ಅಮೋಘವಾದ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ಅಂತ ಚಿನ್ಮಯಾನಂದ ಗುರುಗಳು ಕನಸು ಕಟ್ಟಿದ್ರು. ಅದ ತಕ್ಕಂತೆ ದುಡಿದೆ, ನಿಮಗೆಲ್ಲ ಕೋರ್ಸ್ ಮಾಡಿದೆ. ಉದ್ದೇಶ ಏನು? ನಿಮ್ಮನ್ನೆಲ್ಲ ಬದಲಿಸುವುದು. ಆದ್ರೆ ನೀವು ಎಷ್ಟು ಚಂದ ಬದಲಾಗಲಿ ಅಂತಂದ್ರೆ, ನೀವು ನನ್ನನ್ನು ಬದಲಿಸಿದ್ರೆ ವಿನಃ ನೀವು ಯಾರು ಬದಲಾಗಲಿ. ಉವಾಚ ಸಾಯಂಕಾಲ ಜಗದೀಶ್ವರ ದೇವಸ್ಥಾನದೊಳಗೆ ಸತ್ಸಂಗ ಹೋಗಿ ಮಾತು ಹೇಳ್ತಾರೆ. ಯಾರಿಗೆ ಯಾರು ಸುಧಾರಣೆ ಮಾಡ್ತಾರೆ? ಇವು ವ್ಯಾವಹಾರಿಕ. ಯಾವತ್ತಿಗೆ ಅವನು ವ್ಯಾವಹಾರಿಕನೇ? ಇವನಿಗೆ ಅನಿಸ್ಬೇಕು, ಇವನಿಗೆ ಇದು ಸ್ಪಷ್ಟ ಆಗ್ಬೇಕು. ಇದಿಷ್ಟ, ಇದ್ರ ಮೀರಿ ಒಂದು ತತ್ವ ಇದೆ ಅಂತ ಅವನಿಗೆ ಸಾಕ್ಷಾತ್ಕಾರ ಆಗ್ಬೇಕು. ತತ್ವದ ಸಾಕ್ಷಾತ್ಕಾರ ಅಲ್ಲ, ಒಂದು ಇದೆ ಅಸ್ತಿತ್ವಕ್ಕೆ ನಾಸ್ತಿತ್ವಕ್ಕೆ ನಚಿಕೇತ ಕೇಳ್ತಾನೆ ಈ ಪ್ರಶ್ನೆಯನ್ನು. ನೀ ಅಲ್ಲ ತಗೋ, ಯಾವ ಪ್ರಶ್ನೆನೂ ಕೇಳಂಗಿಲ್ಲ ನೀನು, ಕೇಳ್ಬೇಕ. ಕಾರ್ನಾಗ ನೋಡ, ಅಂಕಲ್ ಜೊತೆ ಎಷ್ಟು ಪ್ರಶ್ನೆ ಕೇಳ್ದಿ, ಹಂಗೆ ಯಾವಾಗಲೂ ಕೇಳ್ಬೇಕು. ಏನು ತಿಳಂಗಿಲ್ಲ, ಅಮ್ಮನಿಗೆ ಕೇಳ್ಬೇಕು, ಅಪ್ಪ ಕೇಳ್ಬೇಕು, ಹಿರಿಯರು ಯಾರಿದ್ದಾರೆ ಅವರಿಗೆ ಪ್ರೀತಿಯಿಂದ ಕೇಳಬೇಕು, ಹೌದಲ್ಲ? ಯು ಹ್ಯಾವ್ ಟು ರೆಸ್ಪೆಕ್ಟ್ ದಮ್, ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ದಮ್. ಇವನ್ ಇಫ್ ಮಮ್ಮಿ ಇಸ್ ದೇರ್, ಅಮ್ಮ ಇಸ್ ದೇರ್, ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಹರ್, ರೈಟ್? ಹೋಗಿ ಜಿಗಿಯೋದು, ಮೈ ಮೇಲೆಲ್ಲ ಕುಡಿದಾಡೋದು ಬಿಟ್ಟಿಯಲ್ಲ, ಎಲ್ಲ ಈಗ ಬಿಟ್ಟಿಲ್ಲ. ಸೊ ಅವ ಕೇಳ್ತಾನೆ ಇದೆ ಅಂತ ಕೆಲವು ಜನ ಮಾತಾಡ್ತಾರ, ಹೋದ ಅಂತ ಕೆಲವು ಜನ ಮಾತಾಡ್ತಾರ, ಇದೆ ಅಥವಾ ಹೋಯಿತು, ಇದು ಎಲ್ಲರ ಮಧ್ಯದಲ್ಲಿ ಗುಟ್ಟು ಏನು? ಅವಾಗ ಅವನು ವ್ಯಾವಹಾರಿಕ ನಚಿಕೇತ ಅಲ್ಲ, ಕನಸಂತೂ ಕಾಣ್ತಾ ಇಲ್ಲ, ಅದ್ರ ಕನಸಿನ ನಚಿಕೇತನು ಅಲ್ಲ. ಅವ ಯಾರಾಗ್ಯಾರವ? ಒಂದು ಪಾರಮಾರ್ಥಿಕ. ಹಾಗೆ ಈ ಪಾರಮಾರ್ಥಿಕ ಅನ್ನುವಂತೇನಿದ್ದಾನು ಇವನು, ಪಾರಮಾರ್ಥಿಕವಾಗಿ ಪಾರಮಾರ್ಥಿಕನು ಪಾರಮಾರ್ಥಿಕವಾಗಿ ಸಚ್ಚಿದಾನಂದ ಆತ್ಮನೇ ಆಗಿದ್ದಾನೆ. ಕನಸು ಲಯವಾದರೆ ಏನಾಯಿತು? ಕನಸುಗಾರನು ಲಯವಾದರೆ ಏನಾಯಿತು? ಸಚ್ಚಿದಾನಂದ ಹೇಗಿದೆಯೋ ಹಾಗೆ. ವ್ಯಾವಹಾರಿಕನು ಲಯವಾದರೆ ಏನಾಯಿತು? ವ್ಯಾವಹಾರಿಕ ಜಗತ್ತು ಕೂಡ ಲಯವಾದರೆ ಏನಾಯಿತು? ಅಲ್ಲಿರುವ ಸಚ್ಚಿದಾನಂದ ಹೇಗಿದ್ದಾನೋ ಹಾಗೆ. ಸ್ವಾಮಿ ಹೋಗ್ಲಿ ಬಿಡಿ, ಜೀವಾತ್ಮ ಆಗಿಬಿಟ್ಟಾನಲ್ಲ, ಜೀವಾತ್ಮ ಆಗಿದ್ರೆ ಏನಾಯ್ತು? ಸಚ್ಚಿದಾನಂದ ಆತ್ಮ ಹೇಗಿದೆಯೋ ಹಾಗೆ. ಅವಿವೇಕದಿಂದಾಗಿ, ಅಜ್ಞಾನದಿಂದಾಗಿ ಜೀವಾತ್ಮ ಅಂತ ಭಾವಿಸಿತ್ತ ಅಷ್ಟೇ. ವಿವೇಕದಲ್ಲಿ ಗುರುತಿಸಿದ ನೋ ಮೋರ್ ಜೀವಾತ್ಮ, ವಾಟ್ ದಿ ಬ್ರಹ್ಮನ್ ಈಸ್ ಈಸ್ ನಥಿಂಗ್ ಬಟ್ ಮೈಸೆಲ್ಫ್. ಯಾವ ಯಾವ ಉಪನಿಷತ್ತು ಬ್ರಹ್ಮ ಅಂತ ಮಾತಾಡ್ತದೆ? ಅದು ಬೇರೆ ಯಾರು ಅಲ್ಲ, ಅದು ನಾನೇ. ಶ್ಲೋಕ 44, ಸಾಕ್ಷಿಷ್ಠ ಸಚ್ಚಿದಾನಂದಾಃ ಸಂಬಂಧಾದ್ವ್ಯಾವಹಾರಿಕೇ ತದ್ವಾರೇಣ ಅನುಗಚ್ಛಂತಿ ತಥೈವ ಪ್ರಾತಿಭಾಷಿಕೇ. ಸಾಕ್ಷಿಷ್ಠಾಃ ಸಚ್ಚಿದಾನಂದಾಃ ಸಂಬಂಧಾದ್ವ್ಯಾವಹಾರಿಕೇ ತದ್ವಾರೇಣ ಅನುಗಚ್ಛಂತಿ ತಥೈವ ಪ್ರಾತಿಭಾಷಿಕೇ. ಹೇಗೋ, ಏನು ಹೇಗೆ? ನೀರು, ಮಾಧುರ್ಯ, ಶೈತ್ಯ, ದ್ರವ್ಯತ ಅನ್ನುವ ವಿಶೇಷದಲ್ಲಿ ಅಲೆ, ನೊರೆ, ಗುಳ್ಳೆ ಇತ್ಯಾದಿಗಳ ಉದಾಹರಣೆಗಳನ್ನು ನಾವೇನು ಕೊಟ್ಟಿದ್ದೆವು? ಹೇಗೋ ತಥಾ ಹಾಗೆಯೇ, ಹಾಗೆಯೇ ಏನಾಯ್ತು ನೋಡ್ರಿ ಈಗ, ಹಾಗೆಯೇ ಸಾಕ್ಷಿಷ್ಠಾಃ. ಇಟ್ಸ್ ಕನ್ಕ್ಲೂಡಿಂಗ್ ನಾವು ಅದರ ಒನ್ ವರ್ಸ್ ಗ್ರಂಥ ಇದು. ಸಾಕ್ಷಿ ಸ್ಥಾಹ, ಸಾಕ್ಷಿ ರೂಪದಲ್ಲಿ ಇದ್ದವನು, ಸ್ಥ ಅಂದರೆ ಇದ್ದವನು, ಸಾಕ್ಷಿಷ್ಠಾಹ ಸಾಕ್ಷಿಸ್ಥಾನದಲ್ಲಿ ಇದ್ದವನು ಯಾರವನು? ಇದ್ದವನು ಸತ್, ಎಚ್ಚರಿದ್ದವನು ಚಿತ್, ಅನಂತವಾಗಿದ್ದವನು ಆನಂದ. ಈ ಟೇಬಲ್ನ ಪ್ರಾರಂಭ ಇಲ್ಲಿದೆ, ಈ ಟೇಬಲ್ನ ಕೊನೆ ಇಲ್ಲಿದೆ. ಈ ಪ್ರಾರಂಭ ಆಗುವ ಪಾಯಿಂಟ್ ಅನ್ನ ಗುರುತಿಸಬೇಕಾದ್ರೆ ಸಾಕ್ಷಿ ಇದಾನೋ ಇಲ್ಲೋ ಇದರ ಕೊನೆ ಅಲ್ಲದ ಅಂತ ಹಿಂಗೆ ಬೆರಳಿಂದ ಹುಡ್ಕೊಂಡು ಹೋದ, ಅದು ಕೊನೆ ಇಲ್ಲಿ ಬಂತು. ಇಲ್ಲಿ ಬಂದಾಗ ಅಲ್ಲಿ ಸಾಕ್ಷಿ ಇದಾನೋ ಇಲ್ಲೋ? ವೆರಿ ಗುಡ್. ಸಾಕ್ಷಿಯಲ್ಲಿಂದ ಪ್ರಾರಂಭ ಆದ ಅಂತ ಹುಡುಕಿದ್ರೆ ಆರಂಭ ಇಲ್ಲ. ಸಾಕ್ಷಿಯ ಕೊನೆಯನ್ನು ಗುರುತಿಸ್ಲಿಕ್ಕೆ ಒಂದು ಸಾಕ್ಷಿ ಬೇಕು ಬೇಡ? ಸಾಕ್ಷಿಯ ಕೊನೆ ಇಲ್ಲ. ಈ ಸಾಕ್ಷಿ ಸ್ಥಾ ಅಂದ್ರೆ ಸಾಕ್ಷಿಯಲ್ಲಿ ಇದ್ದವನು ಯಾರವನು ಅಂದ್ರೆ ಸಚ್ಚಿದಾನಂದ. ಅವನ ಸಹಜ ಧರ್ಮ ಸತ್ ಚಿತ್ ಆನಂದ. ಈ ಆನಂದ ಸಚ್ಚಿದಾನಂದಗಳ ಸಂಬಂಧ ವ್ಯವಹಾರಿಕನಲ್ಲಿ ಇರುತ್ತವೆಯೋ ಇರುವುದಿಲ್ಲವೋ ಹೇಳ್ರಿ. ಮಾಧುರ್ಯ ದ್ರವ್ಯತಾ, ಮಾಧುರ್ಯ ದೈವ ದ್ರವ್ಯತಾ ಮತ್ತು ಶೈತ್ಯತಾ ಅಲೆಯಲ್ಲಿವೆಯೋ ಇಲ್ಲ, ಗುಳ್ಳೆಯಲ್ಲಿವೆಯೋ ಇಲ್ಲ, ನೊರೆಯಲ್ಲಿದೆಯೋ ಇಲ್ಲ. ಸೇಮ್ ಥಿಂಗ್ ಹಿಯರ್ ಆಲ್ಸೋ. ನೀ ಸಾಕ್ಷಿ ನೋಡವಲ್ಲಿ, ನೀ ಸಚ್ಚಿದಾನಂದ ಆತ್ಮನ್ ನೋಡವಲ್ಲಿ, ನೀ ಏನ್ ನೋಡ್ಲಿಕ್ಕೆ? ನೀನು ಕೊಟ್ಟೆ ತಗೊಂಡೆ ಹೋದೆ ಬಂದೆ ಕಳ್ಕೊಂಡೆ ಪಡ್ಕೊಂಡೆ, ಲಾಭ ಆಯ್ತು ನುಕ್ಸಾನ್ ಆಯ್ತು, ಹಾಳಾದೆ ಉದ್ಧಾರ ಆದೆ, ಇದ ನೋಡ್ತೀನಿ ನೀನು? ಕೇವಲ ಚೈತನ್ಯ ನೋಡು. ನೋಡ್ ಅಂದ್ಕೊಳ್ ಕಣ್ಣ ಮುಚ್ಚಿ ನಿದ್ದೆ ಮಾಡ್ಬಿಡು. ನೋಡು, ಇನ್ನೆಂತ್ರೂ ನೋಡು. ನೋಡು ದೃಶ್ಯ ಅನುಸಂಧಾನ ವೇದ್ಯಂ ಹೇಳ, ದೃಶ್ಯ ಅನುಸಂಧಾನ ವಿದ್ಯಂ ಹೇಳ. ಇದನ್ ಐ ವಾಂಟ್ ಯು ಟು ಎಕ್ಸ್ರೇ ದಿಸ್ ಫ್ಲವರ್ ನ. ಹೌ ಡು ಯು ಎಕ್ಸ್ರೇ ದಿಸ್ ಫ್ಲವರ್? ಹೂವು ನಾಮರೂಪ ಹೂವು ಎನ್ನುವ ನಾಮರೂಪವನ್ನು ಬದಿಗಿಟ್ಟ ಮೇಲೆ ನೋಡಿ ಏನ್ ಮಾಡಿಕತಿ? ಎಕ್ಸ್ರೇ ಮಾಡಿಕತಿ. ನೀನು ಒಂದು ಪಕಳಿಯನ್ನು ಕಿತ್ಕೊಂಡಿಲ್ಲ, ಹೂವನ್ನ ಕೆಡಿಸಲಿಲ್ಲ, ಹೂವನ್ನ ಹಾಳು ಮಾಡಲಿಲ್ಲ. ನಾಮರೂಪದ ಕ್ಷಣಿಕತೆ, ನಾಮರೂಪದ ಭ್ರಮೆ, ನಾಮರೂಪದ ಭಾವಿಸುವಿಕೆ ದುಂಡಿಗದ ಕಾನ್ಸೆಪ್ಟ್ ಅದ್ದು ಮೈ, ಉದ್ದದ ಕಾನ್ಸೆಪ್ಟ್ ಅದ್ದು ಮೈ, ಹಳದಿ ಅದ ಅದು ಮನಸ್ಸಿನ ವಿಕಲ್ಪ. ನೀ ಎಕ್ಸ್ರೇ ಮಾಡುವಂತ ತಕ್ಷಣ ಅದನ್ನೆಲ್ಲ ನಿನಗೆ ಅವು ಅಷ್ಟು ಜಿಜ್ಞಾಸ ಆಗ್ಬೇಕು. ಒಂದು ಅರ್ಧ ಸೆಕೆಂಡ್ ಒಳಗೆ ಅಷ್ಟು ಜಿಜ್ಞಾಸ ಆಗಿ ಹೋಗ್ಬಿಡ್ಬೇಕ. ಗೊತ್ತು ಬರಿ ಗೊತ್ತು ಏನ್ ಉಳಿತ? ಇದೇ ಇದೇ ಇದ್ದದ್ದ ತೋರ್ತದೋ ಇಲ್ಲದ ತೋರ್ತದೋ ಇದೆ, ಆದ್ರಿಂದ ತೋರ್ತದೆ ಭಾತಿ ಅಸ್ತಿ ಭಾತಿ ತೋರ್ತದ. ಅದಕ್ಕೆ ಪ್ರಿಯ ಮೋದ ಪ್ರಮೋದಗಳನ್ನ ಹುಟ್ಟಾಕ್ತದೆ. ಸತ್ತು ಚಿತ್ತು ಹಿಂಗ್ ನೋಡ ಅಂದೆ ನಾನು. ಹಿಂಗ್ ನೋಡಿದ್ರ ಸ್ವಾಮಿ ಅದಷ್ಟು ಜ್ಞಾನದಲ್ಲಿ ಸ್ಪಷ್ಟ ಆಗ್ಬಿಡ್ರಿ, ಪ್ರಾಕ್ಟಿಕಲ್ ಆಗಿ ಹೆಂಗ್ ಸ್ಪಷ್ಟ ಆಗ್ತದೆ? ನೀ ಸತ್ತ ಮೇಲೆ ಆಗ್ತದೆ ನೋಡು. ಅಟ್ಲೀಸ್ಟ್ ಇಂಥ ಪ್ರಶ್ನೆ ಕೇಳಿ ನೀ ಇರುದಿಲ್ಲ. ಪ್ರಾಕ್ಟಿಕಲ್ ಅಂದ್ರೆ ಏನದ? ಈಸ್ ದೇರ್ ಎನಿ ಅದರ್ ಪ್ರಾಕ್ಟಿಕಲ್ ದಾನ್ ದಿ ನಾಲೆಜ್? ಒಬ್ಬರದ ಕ್ಲಾರಿಟಿ ಕೊಡ್ರಿ ನನಗೆ. ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದು ಯಾವ್ದಾದ್ರೂ ಪ್ರಾಕ್ಟಿಕಲ್ ಇದೆಯಾ? ಆದ್ರೂ ಒಂದು ಮಾತು ಹೇಳ್ತೇನೆ ನಿಮಗೆ, ಜ್ಞಾನ ಇದು ಪ್ರಾಕ್ಟಿಕಲ್ಲು ಅಲ್ಲ, ಥಿಯರಿನೂ ಅಲ್ಲ. ಇದೇನಿದು? ಜ್ಞಾನ ಇಸ್ ಈಕ್ವಲ್ ಟು ನಾಲೆಜ್, ಇಸ್ ಈಕ್ವಲ್ ಟು ಅರಿವು, ಇಸ್ ಈಕ್ವಲ್ ಟು ಚೈತನ್ಯ, ಇಸ್ ಈಕ್ವಲ್ ಟು ಸಚ್ಚಿದಾನಂದ, ಇಸ್ ಈಕ್ವಲ್ ಟು ಮತ್ತೆ ಯಾಕ್ರಿ ಸುಮ್ಮನೆ ಪ್ರಾಕ್ಟಿಕಲ್ ಅವ್ ನನ್ನ ಎದ್ದಿರ್ತಾನೆ. ವೆರಿ ನೈಸ್ ಟು ನೋ ಥಿಯರಾಟಿಕಲಿ ಐ ಆಮ್ ಸಚ್ಚಿದಾನಂದ, ಫೀಲ್ ಹ್ಯಾಪಿ ಆಲ್ಸೋ. But how to maintain this practically? ಇದು ಹಿಂಗ ಮೇಂಟೈನ್ ಮಾಡ್ಬೇಕು ನೋಡ್ರಿ. ಇದು ಹೆಂಗಂದ್ರೆ ಸತ್ಯ ಚಿತ್ತ ಆನಂದ, ಸತ್ಯ ಚಿತ್ತ ಆನಂದ, ಸತ್ಯ ಚಿತ್ತ ಆನಂದ, ಸತ್ಯ ಚಿತ್ತ. ಹೆಂಗ್ರಿ ಹೆಂಗ್ರಿ ಒಂದು ವಾಚ್ ಕೊಂಡ್ಕೊತಿ, ಕೈಯಾಗ ಕಟ್ಕೊತಿ, ನನ್ನ ಹತ್ರ ಹಣ ಇತ್ತು, ನಾ ವಾಚ್ ಕೊಂಡ್ಕೊಂಡೆ, ಈ ವಾಚ್ ಹಣ ಇತ್ತು, ವಾಚ್ ಕೊಂಡ್ಕೊಂಡೆ, ಈ ವಾಚ್ ನನ್ನ 10 ವರ್ಷ ಆದ್ಮೇಲೆ ಹಂಗೆ ಹೇಳ್ತಿರ್ತೀಯ? ಮೊದಲನೇ ದಿವಸ ಎತ್ತಿ ಹೇಳಲಿಕ್ಕೆ ಹೋಗುದಿಲ್ಲ. ಇಕ್ಕದ್ರೆ ಅದು ಬೇರೆ ಹೇಳ್ಬಿಡ್ತೀಯ, 1.5 ಸಾವಿರ ರೂಪಾಯಿ ಕೊಟ್ಟನಪ್ಪ ಇದಕ್ಕೆ ಅಂತ ಅದು ಬೇರೆ ಹೇಳ್ಬಿಡ್ತೀಯ. ಮಗನ ನಿನ್ನ 100 ರೂಪಾಯಿ ಕೂಡ ಸಾಲ ನಾಳೆ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ, ಈಗ 1.5 ಸಾವಿರ ರೂಪಾಯಿ ಕೊಟ್ಟಿನ ಕೊಂಡ್ಕೊಂಡೆ ಅಂತ. ನನ್ನ ದಾರಿ ತಪ್ಪಿಸೋರು ಇರ್ತಾರೆ, ಹಿಂಗಾಗಿ ಮೊದಲನೇ ದಿವಸ ನಾ ಹೇಳಲಿಕ್ಕೆ ಹೋಗುದಿಲ್ಲ. ಏನ ಹಣ ಇತ್ತ ಕೊಟ್ಟೆ ಕೊಂಡ್ಕೊಂಡೆ ಅದು ನಂದೆ, ಹಣ ಇತ್ತ ಕೊಟ್ಟೆ ಕೊಂಡ್ಕೊಂಡೆ ಅದು ನಂದೆ. ಬಟ್ ಜಸ್ಟ್ ಶಿಯರ್ ನಾಲೆಡ್ಜ್ ಏನ್ ಪ್ರಾಕ್ಟೀಸ್ ಮಾಡಿದ್ಯಾ? ಈ ವಾಚ್ ನಂದು, ಕಮಾನ್ ಕಮಾನ್ ಪ್ಲೀಸ್ ಟೆಲ್ ಮೀ ಅಕ್ರಾಸ್ ದಿ ಟೇಬಲ್, ಪ್ಲೀಸ್ ಲೆಟ್ ಅಸ್ ಸಿಟ್ ಅಂಡ್ ಡಿಸ್ಕಸ್ ಓವರ್ ದಿಸ್. ಈ ವಾಚ್ ನಂದು ಅನ್ನುವುದನ್ನ ನೀ ಎಷ್ಟು ಪ್ರಾಕ್ಟೀಸ್ ಮಾಡಿ? ಕಮಾನ್ ಪ್ಲೀಸ್ ಆನ್ಸರ್ ಮೀ. ಇಷ್ಟೊಂದು ನೀವು ವಾದ ಮಾಡ್ತಿರಲ್ಲ, ಜ್ಞಾನದ ಬಗ್ಗೆ ಇಷ್ಟು ಅಸಡ್ಡ ತೋರಿಸ್ತಾರೆಲ್ಲ ಸಮಾಜ. ಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡಾರ? ನನಗೆ ಈ ಮಾತು ಈ ಉತ್ತರ ಕೊಡ್ರಿ ನನಗಿಲ್ಲಿ. ಈ ವಾಚ್ ನಂದು ಅನ್ನೋದನ್ನ ನೀ ಎಷ್ಟು ಪ್ರಾಕ್ಟೀಸ್ ಮಾಡಿ ನೀ ಸಿದ್ಧಾಂತಕ್ಕೆ ಬಂದು ಹೇಳು. ಇನ್ ಎ ಸೆಕೆಂಡ್ ಹೋಲ್ ಥಿಂಗ್ ಗಾಟ್ ಓರಿಯಂಟೆಡ್. ಯಾವುದೋ ಭಾರತ್ ವಾಚ್ ಕಂಪನಿ, ಯಾವುದೋ ಮೇಡ್, ಯಾವುದೋ ಅಂಗಡಿ, ಯಾವುದೋ ಶೋಕೇಸ್ನಾಗ ಎಲ್ಲೋ ಗ್ಲಾಸ್ನಾಗ ಇದ್ದದನ್ನ ತಂದು ಹಣ ಕೊಟ್ಟು ನೀನು ಯಾವತ್ತು ಕೈಯ ಕಟ್ಕೊಂಡೆ, ಆ ಕ್ಷಣದಲ್ಲಿ ಏನಾಗ್ಬಿಡ್ತು? ಅದು ಯಾವುದೋ ಅಲ್ಲ, ಭಾರದ್ವಾಜ್ ಕಂಪನಿದು ಅಲ್ಲ, ಅದು ಯಾರ್ದದ? ಎಷ್ಟು ವರ್ಷ ಹಿಡಿತೀವಿ? ದಟ್ ಇಸ್ ನಾಲೆಜ್. ಹಿಂದಕ್ಕೂ ಎಷ್ಟೋ ಉದಾಹರಣೆ ಕೊಟ್ಟೇನಿ, ಹಿಂಗೆ ಕೊಡ್ತಾ ಇರ್ತೀನಿ. ಅದು ಯಾವತ್ತು ನೀವು ಸ್ಪಷ್ಟ ಆಗ್ತದೋ ಗೊತ್ತಿಲ್ಲ ನನಗೆ. ಆಮೇಲೆ ನಾ ಹೇಳ್ಬೇಕು, ದಿನ 2 ತಾಸು ಮೆಡಿಟೇಷನ್ ಮಾಡಿದ್ರೆ ಅದು ನಿನಗೆ ಪ್ರಾಕ್ಟೀಸ್ ಆಗ್ತದೆ. ಅಮರ್ ಸ್ವಾಮಿ ಹೆಂಗಾದ್ರೆ ಮೆಡಿಟೇಷನ್ ಕ್ಲಾಸ್ ಹೇಳ್ಕೊಡ್ರಿ ನೀವು ಅನ್ಬೇಕು. ಅಮರ್ ನಾನು ಅನ್ಬೇಕಾದ್ರೆ ಶಿಕೇಶ್ನ ಹೇಳ್ಕೊಡ್ತೀನಿ, ಅಲ್ಲಿ ಏನು ಹೇಳ್ಕೊಳಂಗಿಲ್ಲ. ನಾ ಹೇಳೋ ಸತ್ಯವನ್ನ ಹೇಳೋದನ್ನ ಇಲ್ಲ. ಜನಕ್ಕೆ ಒಂದು ನಮೂನಿ ಹುಚ್ಚ ಕೂತ್ಕೊಂಡು ಕೇಳ್ರಲ್ಲ ಅಂತಂದ್ರೆ ಸ್ವಾಮಿ ಮೆಡಿಟೇಷನ್ ಮಾಡಿಸ್ರು. ಒಂದು ಮೂನಿ ಹುಚ್ಚ ಅದಕ್ಕೆ ಸಿನಿಮಾ ಅಂದ್ರೆ ಹೇಳ್ತಿದ್ರು, ನವಡೇಸ್ ದ ಮೆಡಿಟೇಷನ್ ಹ್ಯಾಸ್ ಬಿಕಮ್ ಮ್ಯಾಡಿಟೇಷನ್. ಮ್ಯಾಡಿಟೇಷನ್, ಯು ವಾಂಟ್ ಮೆಡಿಟೇಷನ್ ಆರ್ ಮ್ಯಾಡಿಟೇಷನ್? ವಾಟ್ ಯು ವಾಂಟ್? ಅವ ನನ್ನ ಬಿಟ್ಬಿಡುವರೆಗೂ ತಲೆ ಹುಚ್ಚುತ್ತ. ಅಮನೊಬ್ಬವ ಅಂತ ನನ್ನ ನಾನು ನಿಮ್ಮ ಮೆಡಿಟೇಷನ್ ಹೇಳ್ಕೊಡ್ತೀನಿ ಅಂತ ಎಲ್ಲ ಎಲ್ಲ ಕರ್ಮ ಓರಿಯೆಂಟೆಡ್, ಪ್ರಾಕ್ಟಿಕಲ್ ಓರಿಯೆಂಟೆಡ್. ವೇದಾಂತ ಗಿವ್ಸ್ ದಿ ಹೈಯೆಸ್ಟ್ ರೆಸ್ಪೆಕ್ಟ್ ಈವನ್ ಫಾರ್ ದ ಸೈಂಟಿಸ್ಟ್, ಬಿಕಾಸ್ ಎವ್ರಿ ಟೈಮ್, ಎವ್ರಿ ಡೇ, ಎವ್ರಿ ಮಿನಿಟ್ ದೇ ಆರ್ ಮೆಡಿಟೇಟಿಂಗ್. Even your mother, while heating the milk, she is meditating. Your driver, while driving the car, he is meditating. Ivella ni meditation anusudulla. I tell you, knowledge. Knowledge makes a lot of difference. ಜ್ಞಾನ ಇದು ಪರಿಪೂರ್ಣ. ಮತ್ತೆ ಮತ್ತೆ ಮತ್ತೆ ಮತ್ತೆ ಆ ಸಿಮೆಂಟ್ ಸ್ಲ್ಯಾಬ್ ಹೊಡಿಲಿಕ್ಕೆ ಹೊಡ್ತಾ ಹೊಡ್ತಿದ್ನಲ್ಲ, ತತ್ತಮಸಿ ತತ್ತಮಸಿ ತತ್ತಮಸಿ ಬೀಳ್ಬೇಕು ಬೀಳ್ಬೇಕು ಬೀಳ್ಬೇಕು. ಕನಸು ಮನಸ್ಸಿನಲ್ಲಿಯೂ ಕೂಡ ಆ ತತ್ತಮಸಿ ಅಂತ ಕೇಳಿಸ್ಬಾರ್ದು. ಕನಸ್ನ ಕೂಡ ಕ್ಲಾಸ್ ಶುರು ಆಗ್ತಂತೆ ಎದ್ಕೊಡ್ಬೇಕು ನೋಡಿ. ಹಕ್ಕ ಅಷ್ಟದ ಒಳಗೆ ನಮ್ಮ ಜೊತೆ ಒಂದ ಬ್ರಹ್ಮತತ್ವಮಸಿ ಭಾವಯಾತ್ಮನಿ ಜಾತಿ ನೀತಿ ಕುಲ ಗೋತ್ರ ದೂರ ನಾಮ ರೂಪ ಗುಣ ದೋಷ. ಎವ್ರಿ ವರ್ಸ್ ಅವು ಏನು ಆರೇಳು ಶ್ಲೋಕಗಳಿವೆ, ಹತ್ತು ಶ್ಲೋಕ ಇವೆ. ಆ ಹತ್ತು ಶ್ಲೋಕ ಕೂಡ ದೇ ಆರ್ ನಿಧಿಧ್ಯಾಸನ ಶ್ಲೋಕಗಳು. ನಿಧಿಧ್ಯಾಸ ದಟ್ ಬ್ರಹ್ಮನ್ ಇಸ್ ಮೀ, ದಟ್ ಬ್ರಹ್ಮನ್ ಇಸ್ ಮೀ, ದಟ್ ಬ್ರಹ್ಮನ್ ಇಸ್ ಮೀ. ಜಾತಿ ನೀತಿ ಕುಲ ಗೋತ್ರ ಹ್ಯಾ ಯು ಫೀಲ್ ದಟ್? ಇನ್ನೂ ಸ್ವಾಮಿ ಎದುರಿಗಿದ್ದ ಹಂಗೆ ಅನಿಸ್ತದೆ. ನಮ್ಮೂ ಮಠ ಅವ, ನಮಗೂ ಸ್ವಾಮಿಗಳಿದ್ದಾರೆ. ಹೋಗಿ ಭಾವ್ಯಾಹಾರ ನೀನು ಆ ಸ್ವಾಮಿ ಎಲ್ಲರೂ ಹೋಗಿ ಭಾವ್ಯ. ತಮ್ಮ ಯಾವ್ದು ಬೇಕು ಅದು ಇಟ್ಕೋ, ಯಾವ್ದು ಬೇಡ ಅಂತ ಡಿಲೀಟ್ ಮಾಡ. ನಾನೇನೇ ಹೇಳಲಿಕ್ಕೆ ಹೋಗುದಿಲ್ಲ, ಆದ್ರೆ ನಾ ಇರೋದೇ ಹಿಂಗೆ ನೋಡು. ನಾ ಇರೋದೇ ಹಿಂಗೆ ಹಂಗಾರೆ ಎಲ್ಲರೂ ಯಾಕೆ ಹೆದರ್ತಾರ ಅದನ್ನಾರ ಹೇಳು ಸುಮ್ಮನೆ. ಏನ್ ಗೊತ್ತಿಲ್ಲ ಅದು ಏನ್ ಅಂತಜಿ, ಇಷ್ಟು ಸ್ಪಷ್ಟ ಅವ್ರಿಗೂ, ಅವರು ಇಷ್ಟು ಸ್ಪಷ್ಟ ಅಧ್ಯಯನ ಮಾಡಿರ್ತಾರೆ, ಎಂತೆಂತ ಗ್ರಂಥ ಬರೆದಿರ್ತಾರೆ ಗೊತ್ತೇನು ಅವರು. ವೆರಿ ವೆರಿ ವೆರಿ ಸರ್ಪ್ರೈಸ್ ಹೌ ಪೀಪಲ್ ಜಸ್ಟ್ ಬ್ಲೋ. That's what I'm saying. Janganyamanaha, Dambhanyamanaha, Vivek Churaman tells this. They themselves conclude, they say that I am the Pandita. Panditam Manyamanaha. Uh-huh. ಅದೇ ಆ ಸಚ್ಚಿದಾನಂದ ವ್ಯಾವಹಾರಿಕೆ, ಅದೇ ಸಾಕ್ಷಿ ಸಚ್ಚಿದಾನಂದ. ಅವನು ವ್ಯಾವಹಾರಿಕ ಸಂಬಂಧದಲ್ಲಿಯೂ ಅದೇ ಸಚ್ಚಿದಾನಂದ ಇದ್ದಾನೆ. ತದ್ವಾರೇಣ ಆ ಮೂಲಕವಾಗಿ ಪ್ರಾತಿಭಾಷಿಕದಲ್ಲೂ ಅವನೇ ಇದ್ದಾನೆ. ಕನಸು ಕಾಣಿಕತ್ತಲ್ಲೂ ಯಾರಿದ್ದಾರಲ್ಲಿ ಸೇಮ್ ಸಚ್ಚಿದಾನಂದ. ಆಮೇಲೆ ಪಾರಮಾರ್ಥಿಕದಲ್ಲಿ ಕೂಡ ಯಾರಿದ್ದಾರೆ? ಸಚ್ಚಿದಾನಂದನೇ ಇದ್ದಾನೆ. 45. ಲಯೇ ಪೇನಸ್ಯ ತದ್ಧರ್ಮಾಃ ದ್ರವಾದ್ಯಾಸ್ತರಂಗಕೇ ತಸ್ಯಾಪಿ ವಿಲಯೇ ನೀರೇ ತಿಷ್ಠಂತೀತಿ ಯಥಾ ಪುರಾ. ಬರ್ಕೊಡ್ರಿ. ಫೇನಸ್ಯ ತದ್ಧರ್ಮಾಃ, ಎರಡು ಶ್ಲೋಕ ಅನ್ವಯ ಕ್ಲೀನ ಬರೆಸ್ತೇನೆ. ಫೇನಸ್ಯ ತದ್ಧರ್ಮಾಃ, ಫೇನಸ್ಯ ಲಯೇ, ಫೇನಸ್ಯ ಲಯೇ ತದ್ಧರ್ಮಾಃ ದ್ರವಾದ್ಯಾಃ ತರಂಗಕೇ ಸ್ಯುಃ. ಎರಡು ಶ್ಲೋಕ ಮಾತ್ರ ಅನ್ವಯ ಬರೆಸ್ತೀನಿ, ಕರೆಕ್ಟ್ ಆಗಿ ಬರ್ಕೋರಿ. ಇನ್ನಷ್ಟು ಆಗುತ್ತೀನಿ. ಫೇನಸ್ಯ ಲಯೇ ತದ್ಧರ್ಮಾಃ ದ್ರವಾದ್ಯಾಃ ತರಂಗಕೇ ಸ್ಯುಃ. ಕಮಃ ತಸ್ಯಾಪಿ ವಿಲಯೇ ಬ್ರಕೆಟ್ ನೊಳಗೆ ತದ್ಧರ್ಮಾಃ ದ್ರವಾದ್ಯಾಃ ಬ್ರಾಕೆಟ್ ಕಂಪ್ಲೀಟ್. ಇನ್ನೊಂದು ತಸ್ಯಾಪಿ ವಿಲಯೇ ಬ್ರಾಕೆಟ್ ನೊಳಗ ತದ್ಧರ್ಮಾಃ ದ್ರವಾದ್ಯಾಃ ಬ್ರಾಕೆಟ್ ಕಂಪ್ಲೀಟ್. ಯಥಾ ಪುರಾ, ಇನ್ನು ಮೂರನೇದು, ಏತೇ ನೀರೇ ತಿಷ್ಠಂತಿ, ಇದು ಮೂರನೇದು ಚಿದಾಭಾಸ. ಏತೇ ನೀರೇ ತಿಷ್ಠಂತಿ, ಅರ್ಥ ನೋಡ್ಕೊಡ್ರಿ. ಫೇನಸ್ಯ ಲಯೇ, ನೊರೆಯು ಲಯವಾದಾಗ ಆ ಧರ್ಮ, ಯಾವ ಧರ್ಮ? ದ್ರವಾದ್ಯಾಹ ಧರ್ಮ. ನೊರೆಯು ಲಯವಾದಾಗ ಆ ಮೂರು ಧರ್ಮಗಳು ಇವೆಯೋ ಇಲ್ವೋ? ಯಾವ ರೂಪದಲ್ಲಿವೆವು? ತರಂಗಕ್ಕೆ, ತರಂಗಕ್ಕೆ. ನೊರೆಯು ಲಯವಾದಾಗ ತರಂಗಗಳಲ್ಲಿ ಆ ಧರ್ಮ ಇನ್ನೂ ಹಾಗೆ ಇದೆ. ತರಂಗವು ವಿಲಯೇ, ತರಂಗವು ಕೂಡ ಲಯಗೊಂಡಾಗ ಅದೇ ಆ ದ್ರವ್ಯ, ದ್ರವ್ಯ ಇತ್ಯಾದಿಗಳು ಇವೆಯೋ ಅವು ನೀರಿನಲ್ಲಿವೆಯೋ ಇಲ್ಲೋ? ನೀರು ಲಯವಾದಾಗ ಸಮಯದಲ್ಲಿರ್ತಾವ ಕೇಳಬೇಡ್ರಿ. ನೀರು ಅದು ನೀರು ಎನ್ನುವುದನ್ನ ತಿಳಿಯದೇ ಇದ್ದರಿಂದಾಗಿ ಅದು ಅಲೆ ಎಂದು ತಿಳಿದಿತ್ತು. ಈಗ ದ್ರವ್ಯಾಹ ಶೈತ್ಯಾಹ ಧರ್ಮಗಳೇನಿವೆಯೋ ಆ ಧರ್ಮದಿಂದ ಕೂಡಿದ ನೀರು ಮಾತ್ರ ನಾನು ಅನ್ನುವುದು ಅದಕ್ಕೆ ಸ್ಪಷ್ಟವಾಗಿದೆ. ನಾನು ಚಿದಾಭಾಸ ಅಲ್ಲ, ನಾನು ಯಾರು ಸಾಕ್ಷಾತ್ ಕೇವಲ ಸಚ್ಚಿದಾನಂದ ಚೈತನ್ಯ. ನಲವತ್ತಾರು, ಪ್ರಾತಿಭಾಸಿಕ ಜೀವಸ್ಯ ಲಯೇಸ್ಯು ವ್ಯಾವಹಾರಿಕೆ ತಲ್ಲಯೇ ಸಚ್ಚಿದಾನಂದ ಪರ್ಯವಶ್ಯಂತಿ ಸಾಕ್ಷಿಣಿ. ಪ್ರಾತಿಭಾಸಿಕ ಜೀವಸ್ಯ ಲಯೇಸ್ಯು ವ್ಯಾವಹಾರಿಕೆ ತಲ್ಲಯೇ ಸಚ್ಚಿದಾನಂದ ಪರ್ಯವಶ್ಯಂತಿ ಸಾಕ್ಷಿಣಿ. ಪ್ರಾತಿಭಾಸಿಕ ಜೀವಸ್ಯ ಬರ್ಕೊಡ್ರಿ, ಪ್ರಾತಿಭಾಸಿಕ ಜೀವಸ್ಯ ಲಯೇ ಸ್ಟಾಪ್. ನೆಕ್ಸ್ಟ್, ಸಚ್ಚಿದಾನಂದ ವ್ಯಾವಹಾರಿಕೆ ಸ್ಯುಹು. ಸಚ್ಚಿದಾನಂದ ವ್ಯಾವಹಾರಿಕೆ ಸ್ಯುಹು ತಲ್ಲಯೇ, ಅದು ಹುಲ್ಸ್ಟಾಪಲ್ಲಿಗೆ. ನೆಕ್ಸ್ಟ್ ತಲ್ಲಯೇ ಅಂದ್ರೆ ಏನು? ತತ್ತಲ್ಲಯೇ ಸಾಕ್ಷಿಣಿ ಪರ್ಯವಶ್ಯಂತಿ, ಸಾಕ್ಷಿಣಿ ಪರ್ಯವಶ್ಯಂತಿ. ಅರ್ಥ ನೋಡ್ಕೊಳ್ರಿ, ಪ್ರಾತಿಭಾಸಿಕ ಜೀವಸ್ಯ ಅಂದ್ರೆ ಯಾರು? ಪ್ರಾತಿಭಾಸಿಕ ಜೀವ ಅಂದ್ರೆ ಯಾರು? ಡ್ರೀಮ್, ಕನಸುಗಾರ, ಕನಸು ಕಾಣುವವನು ಪ್ರಾತಿಭಾಸಿಕ ಜೀವ. ಈಗ ಕನಸು, ಕನಸಿನಿಂದ ಎಚ್ಚರ ಆಗ, ಕನಸಿನಿಂದ ಎಚ್ಚರ. ಆವಾಗ ಏನಾಯ್ತು ಹೇಳು? ವ್ಯವಹಾರಕ್ಕೆ ಬಂದ್ಬಿಟ್ಟ. ಹೌದಾ? ಸಚ್ಚಿದಾನಂದ ವ್ಯವಹಾರಕ್ಕೂ ಯಾರು ಬಂದ ವ್ಯವಹಾರ? ಸಚ್ಚಿದಾನಂದ ಏನಾಗಿದೆ? ಅಷ್ಟೇ, ಸಚ್ಚಿದಾನಂದ ವ್ಯಾವಹಾರಿಕೆ ಸಿಹು. ಅಲ್ಲಿ ಬಿಟ್ಟ ಸಚ್ಚಿದಾನಂದ ಎಲ್ಲಿ ಬಂದ? ವ್ಯವಹಾರಕ್ಕೆ ಬಂದ. ರೈಟ್? ವ್ಯವಹಾರಕ್ಕೆ ಬಂದವನು ತತ್ತಲ್ಲಯೇ, ಆ ವ್ಯವಹಾರಕವೂ ಕೂಡ ಕೆಟ್ಟು ಹೋದಾಗ, ಅದು ತಪ್ಪಿ ಹೋದಾಗ, ಅದು ಇಲ್ಲ ಅನ್ನೋದು ಸ್ಪಷ್ಟವಾದಾಗ, ಅದು ಸುಳ್ಳೇ ಸುಳ್ಳು ಅಂತ ಸ್ಪಷ್ಟವಾದಾಗ, ಈಗ ಸಚ್ಚಿದಾನಂದ ಎಲ್ಲಿ ಹೋಗ್ತಾನೀಗ? ಸಾಕ್ಷಿಣಿ ಪಾರಮಾರ್ಥಿಕೆ. ಹೇಗಿದ್ದಾನೆ ಪಾರಮಾರ್ಥಿಕವಾಗಿ ಅಲ್ಲಿ? ಸಚ್ಚಿದಾನಂದ ಸಾಕ್ಷಿ, ಸಚ್ಚಿದಾನಂದ ದೃಕ್ ಮಾತ್ರವಾಗಿದ್ದಾನೆ. ಆದ್ದರಿಂದ ದೃಕ್ ಸದಾ ದೃಕ್ ನತು ದೃಶ್ಯತೆ, ದೃಗೇವ ನತು ದೃಶ್ಯತೆ. ರೂಪಂ ದೃಶ್ಯಂ ಲೋಚನಂ ದೃಕ್, ರೂಪ ಲೋಪಂ ದೃಶ್ಯಂ ಲೋಚನಂ ದೃಕ್, ಲೋಪಂ ದೃಶ್ಯಂ ಲೋಚನಂ ದೃಕ್, ತದೃಶ್ಯಂ ದೃಕ್ತು ಮಾನಸಂ, ತದೃಶ್ಯಂ ದೃಕ್ತು ಮಾನಸಂ, ದೃಶ್ಯಾಧಿ ವೃತ್ತಯ ಸಾಕ್ಷಿ, ದೃಶ್ಯಾಧಿ ವೃತ್ತಯ ಸಾಕ್ಷಿ, ದೃಗೀವ ನತು ದೃಶ್ಯತೆ, ದೃಗೀವ ನತು ದೃಶ್ಯತೆ, ನೀಲಪೀತ ಸ್ಥೂಲ ಸೂಕ್ಷ್ಮ, ನೀಲಪೀತ ಸ್ಥೂಲ ಸೂಕ್ಷ್ಮ, ಹ್ರಸ್ವ ದೀರ್ಘಾದಿ ಭೇದತಃ, ಹ್ರಸ್ವ ದೀರ್ಘಾದಿ ಭೇದತಃ, ನಾನಾ ವಿಧಾನಿ ರೂಪಾಣಿ, ನಾನಾ ವಿಧಾನಿ ರೂಪಾಣಿ, ಪಶ್ಯೇ ಲೋಚನ ಮೇ ಕಥಾ, ಪಶ್ಯೇ ಲೋಚನ ಮೇ ಕಥಾ, ಆಂದ್ಯಮಾಂದ್ಯ ಪಟುತ್ವೇಷು, ಆಂದ್ಯಮಾಂದ್ಯ ಪಟುತ್ವೇಷು, ನೇತ್ರ ಧರ್ಮೇಶು ಚೈಕಥಾ, ನೇತ್ರ ಧರ್ಮೇಶು ಚೈಕಥಾ, ಸಂಕಲ್ಪಯೇನ್ ಮನಶ್ರೋತ್ರ, ಸಂಕಲ್ಪಯೇನ್ ಮನಶ್ರೋತ್ರ, ಸ್ವಗಾಧೌ ಯೋಜ್ಯತಾಮಿದಂ, ಸ್ವಗಾಧೌ